ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದೆನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಶ್ರೀರಂಗಪಟ್ಟಣ ತುಂಜ ಗುಡ್ಡೆ ಹೊಸೂರು ಕೆತ್ತನೆ 4 ಲೈನ್ರ ರೋಡ್ ಮಾಡುವಕ್ಕೆ ಯೋಜನೆ ಇಟ್ಟಿತ್ತು. ಇನ್ನೊಂದು ಜನಕ ತುಂಬಾ ಸಹಾಯ ಆಪ ಮೇ ತಿಂಗ ತುಂಜ ಹಿಂಗ್ ಸಂಬಂಧಪಟ್ಟಣಕ್ಕೆ ಪಣಿ ಶುರು ಮಾಡುವ ಅಂದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ ಸಂಸದ ಪ್ರತಾಪ್ ಸಿಂಹ ಅಣ್ಣುಚಿ. ಮಡಿಕೇರಿರ ಸುದರ್ಶನ ಬೆಂದು ಬಿಡಾರತ್ ಸುದ್ದಿಗಾರರ ಗುಡೆ ತಕ್ಪರಂದಾವು. ಇದು ಬಲ್ಯ ಮಟ್ಟದ ಯೋಜನೆ ಅನಾನುಗುಂಡು ಟೆಂಡರ್ಕ್ 3 ತಿಂಗಳ ಕಾಲಾವಕಾಶ ಉಂಡು. ಹಿಂಗ್ ಮುಪ್ಪಡೆ ರೋಡ್ ಕರೆಯಲ್ಲುಳ್ಳ ಲೈಟ್ 66 ಕೆವಿ ಲೈನ್ ಪವರ್ ಗ್ರಿಡ್ ಲೈನ್ ಮಾತು ಪಿಂಜ ಕೆರೆ ಉಳ್ಳ ಜಾಗದ ಅನುಮತಿ ತೋಟಗಾರಿಕೆ ಬೆಳೆಕು ಒತ್ತ ಪರಿಹಾರ ಕೊಡಪಕ್ಕೆ ಮೈಸೂರು ಸಭೆ ನಡೆದಿತ್ತು. 3 ತಿಂಗಳ ಮುಪ್ಪಡೆ ತಯಾರಿ ನಡೆಸೋಕೆ ಯೋಜನೆ ಸೂಚನೆ ಕೊಡ್ತಿತ್ತು. ಅನ್ನನೆ ಮಿಂಜಕ್ಕೆ ಮನೆ ಮನೆಗೆ ಪೈಪ್ ಲೈನ್ ಮೂಲಕ ಗ್ಯಾಸ್ ಕೊಡಪ ಯೋಜನೆ ಉಂಡು ಅಂತ ಅವು ಅಣ್ಣುಚಿ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಹಿಂಗ್ ಸಂಬಂಧಪಟ್ಟಣಕ್ಕೆ ಇದೇ 19 ಫಲಕ 10 ಗಂಟೆಯಿಂದ ಜಿಲ್ಲಾಧಿಕಾರಿ ರೇಂಗಡ ಗ್ರಾಮತ್ತು ಒಳಿಯೋ ಕಾರ್ಯಕ್ರಮ ವಿರಾಜಪೇಟೆ ತಾಲೂಕರ ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿರ ಚೆನ್ನಂಗಿ ಬಸವನಹಳ್ಳಿ ದಿಡ್ಡರಹಳ್ಳಿ ಸರ್ಕಾರಿ ಆಶ್ರಮ ಸ್ಕೂಲ್ ನಡಪ. ಈ ಕಾರ್ಯಕ್ರಮದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಕುಂಡನಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಯ ಕೂಡಿಯಾಡುವ ಸಾರ್ವಜನಿಕಂಗ ಬೋರೆ ಬೋರೆ ಇಲಾಖೆಗೆ ಸಂಬಂಧಪಟ್ಟ ಪುಕಾರು ಉಂಡೆಂಗಿ ಅರ್ಜಿನ ಇದೇ 12 ಅದದ ನಾಡ ಕಚೇರಿ ತಾಲೂಕು ಕಚೇರಿ ಒಪ್ಪು ಚುಡುವನಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಕಟ್ಟಂಡಿತು. ದಂಡಾರ್ಥ 21 ಇರೋದಂಡನೆ ಸಾಲರ ಜಿಲ್ಲಾ ಮಟ್ಟದ 3 ತಿಂಗಳ ಪ್ರಗತಿ ಪರಿಶೀಲನಾ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಡಾಕ್ಟರ್ ಬಿಸಿ ಸತೀಶ್ ರೇಂಗಡ ಕೊರೋ ಕಾರಿಕೆಯಲ್ಲಿ ಮತ್ತೊಂದು 8 ಫಲಕ 11 ಗಂಟೆಗೆ ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ನಡಪಂದು ಜಿಲ್ಲಾ ಪಂಚಾಯತ್ ಸಿಇಒ ಬನ್ನೂರ್ ಸಿಂಗ್ ಮೀನಾ ಹಿಂಗ ಅರಿವಿಕೆ ತಂದಿತು. ಕರ್ನಾಟಕ ರಾಜ್ಯ ಅನುದಾನಿತ ಉಪಾಧ್ಯಾಯ ಸಂಘತ್ರ ರಾಜ್ಯ ಸಹ ಕಾರ್ಯದರ್ಶಿಯಾಯಿತು ಪಡಂಜಾರ್ಯಂಡ ಪ್ರಭುಕುಮಾರ್ ಆಯ್ಕೆಯಾಯಿತು. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕೂಡಿಯಾಡುವ ಅನಗುಂಡು ಹಿಂಗ ಬೌಸಲು ಮಿಂಜಕ ಬಪ್ಪಗೂ ಸಹಾಯ ಅಪ್ಪ ಅಂದು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮೀ ಚಂದ್ರಶೇಖರ್ ಅಭಿಪ್ರಾಯ ಪರಂದತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೂಡು ನನಗೆ ಬೋರೆ ಬೋರೆ ಇಲಾಖೆ ರಾಧನಲ್ಲಿ ರಾಷ್ಟೀಯ ಯುವ ದಿನ ಪಿಂಜ ಯುವ ಸಪ್ತಾಹ ಕಾರ್ಯಕ್ರಮ ಮಾರಿಪತ್ ಮಡಿಕೇರಿಯ ಕಾರ್ಯಪ್ಪ ಕಾಲೇಜಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೊಳೆಯಿಟ್ಟಿತು ತಕ್ಪರಂದತು. ಪಾಠ ಅಲ್ಲತೆ ಬೋರೆ ಚಟುವಟಿಕೆಯಲ್ಲಿ ಮಕ್ಕಳ ಕೂಡಿಯಾಡುವನಗೊಂಡು ವೇದಿಕೆಯಲ್ಲಿ ನಲ್ಲ ಅವಕಾಶ ಕೊಟ್ಟುವ ತಂಗಡ ಬೌಸಲು ಮಿಂಜಕ ಬಪ್ಪಕ್ಕೂ ಸಹಾಯ ಅಪ್ಪ ಇಕ್ಕತ್ರ ಮಕ್ಕ ಮೊಬೈಲ್ ಮುಳಿತಿಪ್ಪ ಅದನ್ನ ಬುಟ್ಟಿತು ನಲ್ಲ ಪ್ರಜೆ ಆಯ್ತು ಬಾ ಉಂಡು ಒಂದು ಸಲಹೆ ಮಾಡಿಸಿ. ಜಿಲ್ಲೆಯ ಸ್ಥಳೀಯ ಸಂಸ್ಥೆಯ ಮೂಲಕ ರಾಜ್ಯ ವಿಧಾನ ಪರಿಷತ್ಗೆ ಆಯ್ಕೆಯಾಯಿತುಳ ಪುದಿಯ ಸದಸ್ಯ ಮಂಡೆಪಂಡ ಸುಜಾ ಕುಶಾಲಪ್ಪ ಇಂಡ ಪುದಿಯ ಕಚೇರಿ ನಾಳೆ ಉದ್ಘಾಟನೆ ಅಪ್ಪ ಮಿಂಜಕ್ಕೆ ವಾರತ್ರ ಎಲ್ಲ ಬಳ್ಳಿಯಾಚೆ ಪೊಲಾಕ 12 ಗಂಟೆಗೆ ಕಚೇರಿಯಲ್ಲಿ ಸಾರ್ವಜನಿಕಂಗಡ ತೊಂದರೆ ತಾಪತ್ರೆಯನ್ನು ಕೇಟ್ ಅರಿವ ಅಂದು ಅಂಗಡ ಕಾರ್ಯದರ್ಶಿ ಅರಿಚಿಟ್ಟಿತು. ಯೋಗ ಭಾರತಿ ವಿದ್ಯಾಭವನ ಪ್ರಣವ ಯೋಗ ಕೇಂದ್ರ ಬಾಲಭವನ ಕೂಡನಿಕೆ ಬೋರೆ ಬೇರೆ ಸಂಸ್ಥೆ ರಾಧನೆಯಲ್ಲಿ ನಾಳೆ ಪಲಂಜತಿಗೆ 5 ಗಂಟೆಗೆ ರಥಸಪ್ತಮಿರ ಮಾರಿಪತ್ ರಾಜಸೀಟ್ಲು ನುಯಿಟ ಇಟ್ಟು ಸೂರ್ಯ ನಮಸ್ಕಾರ ನಡಪ. ಭಾಗಮಂಡಲ ಬಗಂಡೇಶ್ವರ ತಿರಿಕೆರ ವ್ಯವಸ್ಥಾಪನಾ ಸಮಿತಿಗೆ ಪುದಿಯದಾಯಿತು 9 ಜನಗಳ ನೇಮಕ ಮಾಡಿತು. ಕರ್ನಾಟಕ ಕೊಡವು ಸಾಹಿತ್ಯ ಅಕಾಡೆಮಿ ಪಿಂಜೆ 4 ಕುಡಿಯಡ ಮಂದ್ ನಮ್ಮೆ ಸಮಿತಿ ರಾಧನೆಲ್ ಯವಕಪಾಡಿರ ಕುಡಿಯಡ ಮಂದಲ್ ಮತ್ತೊಂದು 8 ಫಲಕ 10 ಗಂಟೆಗೆ ಮಂದ್ ನಮ್ಮೆ ಕಾರ್ಯಕ್ರಮ ನಡಪ. ಅಕಾಡೆಮಿ ಅಧ್ಯಕ್ಷೆ ಡಾಕ್ಟರ್ ಅಮ್ಮಟಣ್ಣ ಪಾರ್ವತಿಯಪ್ಪಯ್ಯ ಅಂಡ ಕೊರೋ ಕಾರಿಕೆಯಲ್ಲಿ ನಡಪ ಕಾರ್ಯಕ್ರಮತ್ನ ಯವಕಪಾಡಿರ ಪೆರಿಯ ಜಾನಪದ ಕಲಾವಿದ ಪಡಿಯಮಲೆ ಗಣೇಶ್ ಬಿದ್ದಪ್ಪ ಕಾರ್ಯಕ್ರಮಕ್ಕೆ ಮೊಳೆಯಿಡುವ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗ 3 ತಿಂಗಳ ಪೊಂಗುರಿ ಸಂಚಿಕೆ ಬಿಡುಗಡೆ ಮಾಡುವ ಅಲ್ಲತೆ ಪಲತರತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ ಪಂಡೇತ್ರ ವಸ್ತು ಪ್ರದರ್ಶನ ಪಿಂಜ ಅಕಾಡೆಮಿ ಬಳಿ ಪಡಿಸಿತುಳ ಪುಸ್ತಕ ಸೀಡಿರ ಪ್ರದರ್ಶನ ಮಾರಾಟ ಇಪ್ಪ 4 ಗಂಟೆಗೆ ಆಕಿರಿ ಸಮಾರಂಭ ನಡಪ ಸರ್ಕಾರ ಹತ್ರ ಮಾರ್ಗಸೂಚಿ ಗೊತ್ತನಿಗೆ ಕಾರ್ಯಕ್ರಮ ನಡಪ ಅಂದ ಅಕಾಡೆಮಿರ ರಿಜಿಸ್ಟರ್ ಅಜ್ಜಿಗುಟ್ಟಿರ ಗಿರೀಶ್ ರೇಂಗ ಅರಿವಿಕೆ ತಂದಿತು. ದಂಡಾರ್ಥ 21 ಇರುದಂಡನೆ ಸಾಲಕ್ಕೆ ನಡಪಕುಳ್ಳ 9 ಕ್ಲಾಸಿಂಜ ಫಸ್ಟ್ ಪಿಯುಸಿ ಮಕ್ಕಕ್ಕೆ ಯುವ ವಿಜ್ಞಾನಿ ಪೈಪೋಟಿಗೆ ಕೊಡಗು ಜಿಲ್ಲಾ ಮಟ್ಟತ್ರ ಯುವ ವಿಜ್ಞಾನಿ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆ ಕಾರ್ಯಕ್ರಮ ಇದೇ 9 ಫಲಕ 10 ಗಂಟೆಗೆ ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಬಾಡಿಯಲ್ಲಿ ಏರ್ಪಾಡು ಮಾಡಿತು. ಅಂದು ಫಲಕ 10 ಗಂಟೆಗೆ ಪೈಪೋಟಿಕಾರರುಗಳ ಪರೀಕ್ಷೆ ನಡಪ ಅಂದು ಡಿಡಿಪಿಐ ವೇದಪೂರ್ತಿ ಅರಿಚಿಟ್ಟಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲು. ಇದೀಗ ಬಂದ ಸೇವಾ ಮಾಹಿತಿ. ಚೆಯ್ಯಂಡಾಣೆ ಚೇಲಾವರ ಗ್ರಾಮತ್ರ ಕಬ್ಬೆ ನಿವಾಸಿ ಮೂಡೇರ ತಮ್ಮು ಕುಶಾಲಪ್ಪ ಇಂದು ಮಜ್ಜಣ 12:30 ಮರಣಪಟ್ಟಿತು. 76 ಬೈತ್ರ ಮೂಡೇರ ಕುಶಾಲಪ್ಪ ಎಂಡ ಆಕಿರಿ ಕಾರ್ಯ ನಾಳೆ ಮಜ್ಜಣ 12 ಎಂಡ ಸ್ವಂತ ಮನೆಯಲ್ಲಿ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಎಲ್ಇಡಿ ಫ್ರಿಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ: ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತ ಮಡಿಕೇರಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡೀನ್ ಹಂಗೆ ನಿರ್ದೇಶಕ ಡಾ ಕೆ ಬಿ ಕಾರ್ಯಪ್ಪ ವಹಿಸಿದ್ದು, ಅಲ್ಲಿಂದ ಮಾತಾಡಿ, ಕ್ಯಾನ್ಸರ್ ಕಾಯಿಲೆ ಕುರಿತು ಹೆದರಿಕೆ ಬೇಡ, ಈ ಕಾಯಿಲೆನ ಆದಷ್ಟು ಬೇಗ ಸುರ್ಣ ಹಂತರೇ ಪತ್ತೆ ಮಾಡ್ರೆ ಅದರಿಂದ ಗುಣ ಹಾಕು, ಸರ್ಕಾರದ ಈ ಕಾಯಿಲೆಗೆ ಪುಕ್ಸಟ ಚಿಕಿತ್ಸೆನ ಸಾರ್ವಜನಿಕರಿಗೆ ಕೊಡೋ ಸೌಕರ್ಯ ಉಂಟು, ಹಂಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳಕ್ಕಂತ ಹೇಳ್ದು. ಹಲ್ಲು ನೋವು ವಿಭಾಗದ ಡಾಕ್ಟರ್ ಹಂಗೆ ಮುಖ್ಯಸ್ಥ ಕೇದಾರ್ನಾಥ್ ಅವು ಮಾತಾಡಿ, ಭಾರತದಲ್ಲಿ ಬಾಯಿ ಕ್ಯಾನ್ಸರ್ನ ಕುರಿತು ಮಾಹಿತಿ ಕೊಟ್ಟು, ತಂಬಾಕು ತಿಂಬೋದರಿಂದ ಬಾಯಿ ಕ್ಯಾನ್ಸರ್ ಜಾಸ್ತಿ ಕಾಣ್ತಾವಟ್ಟು, ಈ ಕಾಯಿಲೆ ಕಮ್ಮಿ ಆಕೆ ತಂಬಾಕುಂದ ತುಂಬಾ ದೂರ ಇರಕ್ಕೂತ ಹೇಳ್ದು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟ ಡಾಕ್ಟರ್ಗೆ ಭಾಗವಹಿಸಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಸುಮಾರು ಮಾಹಿತಿ ಕೊಟ್ಟು, ಜಿಲ್ಲೆಯಲ್ಲಿಂದ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 373 ಜನರಿಗೆ ಪತ್ತೆಯಾಗಿಟ್ಟು, ಮಡಿಕೇರಿ ತಾಲೂಕಲ್ಲಿ 89, ವಿರಾಜಪೇಟ್ ತಾಲೂಕಲ್ಲಿ 113, ಹಂಗೆ ಸೋಮವಾರಪೇಟೆ ತಾಲೂಕಲ್ಲಿ 141 ಸೇರಿದಂಗೆ ಒಟ್ಟು 373 ಜನರಿಗೆ ಕಾಯಿಲೆ ತಾಗಿದ್ದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 46,194 ಜನರಿಗೆ ಕಾಯಿಲೆ ಬಂದುಟ್ಟು, ಇದರಲ್ಲಿ 42,949 ಜನ ಕಾಯಿಲೆ ತಾಗಿ ಬಚ್ಚವಾಗಳು. ಇಂದಿನವರೆಗೆ 443 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 221 ಕಂಟೈನ್ಮೆಂಟ್ ವಲಯಗಾವುಟ್ಟು, 2,802 ಸಕ್ರಿಯ ಪ್ರಕರಣಗಾವುಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 15.63 ಆಗುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಮಾಹಿತಿ ಕೊಟ್ಟಳು. ಭಾಗಮಂಡಲ ಭಗಂಡೇಶ್ವರ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಗೆ ಹೊಸದಾಗಿ 9 ಜನ ಸದಸ್ಯರನ್ನ ನೇಮಕ ಮಾಡಿಳು. ಯೋಗ ಭಾರತಿ ವಿದ್ಯಾಭವನ, ಪ್ರಣವ ಯೋಗ ಕೇಂದ್ರ, ಬಾಲಭವನ, ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಮಾರ್ನಿಂಗ್ ಸ್ಟಾರ್ ಮ್ಯಾನ್ಸ್ ಕಾಂಪೌಂಡ್ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 5:30 ಮಡಿಕೇರಿ ಪ್ಯಾಟಿನ ರಾಜಾ ಸಿಟ್ಲಿ ರಥ ಸಪ್ತಮಿ ಪ್ರಯುಕ್ತ 108 ಸೂರ್ಯ ನಮಸ್ಕಾರ ನಡೆದಿದೆ. 2021-22 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ 4:08 ಬೆಳಿಗ್ಗೆ 11:00 ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತಿನ ಸಭಾಪಾಡಿ ನಡೆದ ಪಂಚಾಯತಿನ ಸಿಇಒ ಬನ್ವರ್ ಸಿಂಗ್ ಮೀನಾವು ತಿಳಿಸಿದರು. ಕೊಡಗು ಜಿಲ್ಲಾ ಮಟ್ಟದ ಯುವ ವಿಜ್ಞಾನಿ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆ ಪೈಪೋಟಿ ಕಾರ್ಯಕ್ರಮ ಇದೇ ತಿಂಗಳ 9 ಬೆಳಿಗ್ಗೆ 10:00 ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಪಾಡಿಯಲ್ಲಿ ನಡೆದಿದೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ ತಿಂಗಳ 19:00 ವಿರಾಜಪೇಟೆ ತಾಲೂಕು ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯತಿನ ಚೆನ್ನಂಗಿ ಬಸವನಹಳ್ಳಿ ದಿಡ್ಡಳ್ಳಿ ಹಾಡಿ ಸರ್ಕಾರಿ ಆಶ್ರಮ ಹೈಸ್ಕೂಲ್ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಹಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಭಾಗವಹಿಸುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರವು ತಿಳಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ನಾಲ್ನಾಡು ಕುಡಿಯಾಡ ಮಂದುನಮ್ಮೆ ಸಮಿತಿನ ಕಡೆಯಿಂದ 4:08 ಯವಕಪಾಡಿನ ಕುಡಿಯಾಡ ಮಂದುಲಿ ಕುಡಿಯಾಡ ಮಂದುನಮ್ಮೆ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಡೆಯಿಂದ 3 ಪ್ರಕಟ ಆಗುವ ತ್ರೈಮಾಸಿಕ ಪೊಂಗುರಿ ಸಂಚಿಕೆ ಕುಸಿರವರಿಂದ ಕೊಡವ ಬಾಸಿಲಿ ಇಲ್ಲಿ ಮುಟ ಪ್ರಕಟ ಆಗದ ತಾವೇ ಸ್ವಂತ ಬರೆದ ಕತೆ ಕವನ ಚುಟುಕು ವೈಚಾರಿಕ ಲೇಖನ ನಗೆ ಬರಹ ಪ್ರಬಂಧ ಸಂಶೋಧನಾ ಲೇಖನಗಳನ್ನ ಕೇಳಿಳು. ಕುಸಿರವು ಬರುವ ತಿಂಗಳ 15 ಅಕಾಡೆಮಿನ ಕಚೇರಿಗೆ ಕಳಿಸಿಕೊಡಕ್ಕಂತ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಡೆಯಿಂದ ಜಿಲ್ಲಾ ಆಟದ ಬಂಡಲಿರುವ ಕಿರಿಯರ ಕ್ರೀಡಾ ವಸತಿ ನಿಲಯಕ್ಕೆ ಅಥ್ಲೆಟಿಕ್ಸ್ ಮತ್ತು ಹಾಕಿ ಆಟಲ್ಲಿ 2022-23 ಸಾಲಿಗೆ ಪ್ರತಿಭಾನ್ವಿತ ಆಟಗಾರರ ಆಯ್ಕೆ ತಾಲೂಕು ಮಟ್ಟದಲ್ಲಿ ಇದೇ ತಿಂಗಳ 14 ಮಡಿಕೇರಿ ಜನರಲ್ ತಿಮ್ಮಯ್ಯ ಆಟದ ಬಾಣಿಲಿ, 15 ಪೊನ್ನಂಪೇಟೆ ತಾಲೂಕು ಮಿನಿ ಆಟದ ಬಾಣಿಲಿ, ಹಂಗೆ 16 ಕೂಡಿಗೆ ಸರ್ಕಾರಿ ಕ್ರೀಡಾ ಹೈಸ್ಕೂಲ್ ನಡೆದಿತ್ತ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಮೂಲಕ ರಾಜ್ಯ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರುವ ಹೊಸ ಸದಸ್ಯ ಮಂಡೇಪಂಡ ಪಿ ಸುಜಾ ಕುಶಾಲಪ್ಪ ಅವರ ಹೊಸ ಕಟ್ಟಡದ ಉದ್ಘಾಟನೆ ನಾಳೆ ಮಡಿಕೇರಿ ಜಿಲ್ಲಾ ಪಂಚಾಯಿತಿ ಭವನದಲ್ಲಿ ನಡೆದಿದೆ. ಹಂಗೆ ಮುಂದಿನ ದಿನಗಳಲ್ಲಿಯೂ ಪ್ರತಿ ಶುಕ್ರವಾರ ಬೆಳಿಗ್ಗೆ 11 ಕಚೇರಿಯಲ್ಲಿ ಸಾರ್ವಜನಿಕರ ತಾಪತ್ರಯಗಳನ್ನ ಕೇಳಿ ತಿಳ್ಕೊಂಡಂತ ಅವರ ಆಪ್ತ ಕಾರ್ಯದರ್ಶಿಗ ತಿಳಿಸಿದರು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:00. ಮುಂದಿನ ಕಾರ್ಯಕ್ರಮಕ್ಕಾಗಿ ಇದೀಗ ಬೆಂಗಳೂರು ಕೇಂದ್ರಕ್ಕೆ. 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 7:08:45. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041242 8700014242. ಈಗ ಲತಾ ಮಂಗೇಶ್ಕರ್ ಅವರ ಕಂಠದಲ್ಲಿ ಹಾಡಿರುವ ಹಿಂದಿ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ. ಹಶ್ರತ್ ಜೈಪುರಿ ಗೀತ ರಚನೆ ಮಾಡಿರುವ ಏಕ್ ಫೂಲ್ ಚಾರ್ ಕಾಂಟೆ ಚಿತ್ರದ ಗೀತೆ. ಸಂಗೀತ ನಿರ್ದೇಶನ ಶಂಕರ್ ಜೈಕಿಶನ್, ಗಾಯಕಿ ಲತಾ ಮಂಗೇಶ್ಕರ್ ಮತ್ತು ಮುಕೇಶ್. आँखों में रंग क्यों आया, बोलो नशा सा क्यों छाया, हमको ये राज बतलाओ, दिल खो के तुमने क्या पाया। चमकी नसीब की राहें, हम क्यों न आज इतराए, राहों से हट गए कांटे, तो फूल क्यों न रंग क्यों आया। मुखड़े पे सुबह की धूप, ये खिलता खिलता रूप, काजल लकीर चितवन कतीर, ये नैना रूप अनूप। तुम क्या समझो ये राज, उल्फत के ये अंदाज, सुन के जरूर होगा गुरूर और करने लगोगे नाज। ऐसा ख्याल मत कीजिए, हमसे ये भेद कह दीजिए, हम भी तो आप ही के हैं, हमसे यूं शर्म ना कीजिए। चमकी नसीब की राहें, हम क्यों न आज इतराएं, राहों से हट गए कांटे, तो फूल क्यों न आँखों में रंग क्यों आया। तरसा वो न यूं हमदम, तुम्हें ना दो अदा की कसम, जल्दी से बोल दो ये राज, खोल दो पर्दा उठा दो सनम। हरगिज न कहूंगी ये बात, जोड़ोगे न जब तक हार, बन के नसीब रहना करीब जू तारा चांद के साथ। तुमसे जुदा न होंगे हम, बदले हजार ये आलम, हम तुम पे जान दे देंगे, गाती है सांस की सरदम। आँखों में रंग क्यों आया, बोलो नशा सा क्यों छाया, हमको ये राज बतलाओ, देखो पे तुमने क्या पाया। आँखों में रंग क्यों आया। ಇನ್ನು ಮುಂದೆ ಕೇಳಿ ಲತಾ ಮಂಗೇಶ್ಕರ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಹಂಡ್ರೆಡ್ ಡೇಸ್ ಚಿತ್ರದ ಗೀತೆ. ಗೀತ ರಚನೆ ದಿಲೀಪ್ ತಾಹಿರ್ ಅವರದ್ದು, ಸಂಗೀತ ನಿರ್ದೇಶನ ರಾಮ್ ಲಕ್ಷ್ಮಣ್. तेरे कर दूं सारी जवानी ಕೇಳಿ ಆಧಾ ದಿನ್ ಆಧಿ ರಾತ್ ಚಿತ್ರದ ಗೀತೆ. ಗಾಯಕಿ ಲತಾ ಮಂಗೇಶ್ಕರ್, ಗೀತ ರಚನೆ ಆನಂದ್ ಬಕ್ಷಿ ಅವರದ್ದು, ಸಂಗೀತ ನಿರ್ದೇಶನ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್. ಯೇ ರಾತ್ ಏಕ್ ಸೀ ಹೋತಿ ಹೈ ಶುಕ್ರಿಯಾ ಮೆಹರ್ಬಾನಿ. ತೂ ಕಹೇ ತೋ ನಾಮ ತೇರೇ ಕರ ದೂ ಸಾರಿ ಜವಾನಿ. ಲತಾ ಮಂಗೇಶ್ಕರ್ ಅವರ ಸ್ವರ ಸಂಯೋಜನೆಯಲ್ಲಿ ಆದ್ಮಿ ಚಿತ್ರದ ಗೀತೆ. ಗೀತ ರಚನೆ ಶಕೀಲ್ ಬದಾಯುನಿ ಅವರದ್ದು, ಸಂಗೀತ ನಿರ್ದೇಶನ ನೌಷದ್. ಜಲಾಯೇ ಬಕ್ಷಿ ಅವರ ಗೀತ ರಚನೆಯ ಆಪ್ ಆಯೆ ಬಹಾರ್ ಆಯಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಮತ್ತು ಮೊಹಮ್ಮದ್ ರಫಿ. ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್. जब गीत कोई गाए रे तो आग लग जाए रिम जिम पानी बरसाए आकाश पे बादल छाए ಇದುವರೆಗೆ ಲತಾ ಮಂಗೇಶ್ಕರ್ ಅವರು ಹಾಡಿದ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:29:55. ಇನ್ನು ಮುಂದೆ 7:30 ಸರಿಯಾಗಿ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. ಇನ್ನು ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:05 ಚಿಂತನ ಎನ್ ಪ್ರಕಾಶ್ ಅವರಿಂದ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:45 ಆರೋಗ್ಯ